ದುಶ್ಮನ್ ಕಿ ಗೋಲಿಯೋ ಕಾ ಹಮ್ ಸಾಮ್ನಾ ಕರೆಂಗೆ, ಆಜಾದ್ ಹೀ ರಹೆ ಹಮ್ ಆಜಾದ್ ಹೀ ರಹೆಂಗೆ, ಮಾಡು ಇಲ್ಲವೇ ಮಡಿ ಮುಂತಾದ ಹಲವು ಘೋಷಣೆಗಳು ಭಾರತೀಯರ ಏಕತೆಗೆ ಕಾರಣವಾದವು. ಶಾಂತಿ ಮತ್ತು ಕ್ರಾಂತಿಯ ಸೂಕ್ಷ್ಮ ಸಮತೋಲನದ ಪರಿಣಾಮವಾಗಿ ಸ್ವತಂತ್ರ ಭಾರತ ನಮ್ಮದಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಸ್ವತಂತ್ರ ಸಂಗ್ರಾಮದ ಮತ್ತೊಂದು ವಿಧವನ್ನು ಪರಿಚಯಿಸೋದಾದ್ರೆ, ಆಗ ರಾಮ್ ಪ್ರಸಾದ್ ಬಿಸ್ಮಿಲ್ಲರ ಬಂಧನವಾಗಿತ್ತು. ಬ್ರಿಟಿಷ್ ಸರ್ಕಾರ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿತು. ಶಿಕ್ಷೆಯ ದಿನವೂ ಬಂತು. ಅವರನ್ನು ನೋಡಲಿಕ್ಕೆ ಬಂದಿದ್ದ ಅವರ ತಾಯಿಯನ್ನ ಕಂಡ ಕ್ಷಣ ಅವರು ಕಣ್ಣೀರಾಗ್ತಾರೆ. ಇದನ್ನ ನೋಡಿದ ಅವರ ತಾಯಿ ಹೇಳ್ತಾರೆ, ಸೂರ್ಯ ಮುಳುಗದ ನಾಡಿಗೆ ಸವಾಲೊಡ್ಡಿದ ವೀರ ಪುತ್ರ ನನ್ನ ಮಗ ಅಂತ ಹೆಮ್ಮೆಯಿಂದ ನಿನ್ನನ್ನು ನೋಡಲಿಕ್ಕೆ ಬಂದಿದ್ದೆ ರಾಮ್ ಪ್ರಸಾದ್, ನಿನ್ನ ಕಣ್ಣಲ್ಲಿ ನೀರು. ಮರುಕ್ಷಣವೇ ರಾಮ್ ಪ್ರಸಾದ್ ಹೇಳ್ತಾರೆ, ಅಮ್ಮ ಸಂಶಯ ಪಡಬೇಡ, ಗಲ್ಲಿಗೆ ಹೆದರಿ ಬರ್ತಾ ಇರೋ ಹೇಡಿತನದ ಕಣ್ಣೀರಲ್ಲ ಇದು. ದೇಶದ ಪ್ರತಿ ಮನೆಯಲ್ಲೂ ನಿನ್ನ ತೆರನ ತಾಯಿಯೇ ಇದ್ದಿದ್ರೆ ಪ್ರತಿ ಮನೆಯಲ್ಲೂ ನನ್ನ ತೆರನ ಮಕ್ಕಳೇ ಹುಟ್ಟತಾ ಇದ್ರು. ಆಗ ಬ್ರಿಟಿಷರನ್ನ ಭಾರತದಿಂದ ಓಡಿಸೋ ಪ್ರಮೇಯವೇ ಬರ್ತಾ ಇರಲಿಲ್ಲ. ಕಾರಣ, ಬ್ರಿಟಿಷರಿಗೆ ಭಾರತದೊಳಗೆ ಬರೋ ಅವಕಾಶವೇ ಸಿಗ್ತಾ ಇರಲಿಲ್ಲ. ಸ್ನೇಹಿತರೆ, ಆ ತಾಯಿಯಲ್ಲಿದ್ದ ಕಿಚ್ಚು, ಮಗನಲ್ಲಿದ್ದ ಸ್ಥಿರತೆ, ಇವು ಸ್ವತಂತ್ರ ಸಂಗ್ರಾಮವೇ. ನವಭಾರತದ ನಿರ್ಮಾಣಕ್ಕೂ ಸಂಗ್ರಾಮದ ಅವಶ್ಯಕತೆ ಇದೆ. ಆದರೆ ನಮ್ಮೆಲ್ಲ ಸಂಗ್ರಾಮಗಳು ದೇಶದ ಉನ್ನತಿಗಾಗಿರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹಾಡ್ತಿದ್ದೇನೆ. ಈಗ ನನ್ನ ಸಹಪಾಠಿ ಸ್ಪರ್ಶ ಕೃಷಿ ಮತ್ತು ತಂತ್ರಜ್ಞಾನದ ಕುರಿತು ಮಾತನಾಡಲಿದ್ದಾರೆ. ಧನ್ಯವಾದ. ಸ್ವತಂತ್ರ ಭಾರತದ ಬಗ್ಗೆ ಮಹತ್ವಪೂರ್ಣ ಪಾತ್ರ ಪಣ್ಯ ಗುಣೇಶ್ ಮೆರೆಗಿಯನ್ನ ಸೊಲ್ಮೇಲು. ನನ್ನ ಯಾನ್ ಸ್ಪರ್ಶ ಪಂಜಿಕಲ್ ಪ್ರಥಮ ಬಿಎಸ್ಸಿ ವಿದ್ಯಾರ್ಥಿನಿ, ಕೃಷಿ ಬೊಕ್ಕ ತಂತ್ರಜ್ಞಾನದ ಬಗ್ಗೆ ರಡ್ಡು ಪಾತೆರ ಪನರೆ ಉಲ್ಲೆ. ಮರಿತುಚ್ಚಿಂಡ ಮರ್ದುಂಡು ಆಂಡಾರಿತುಚ್ಚಿಂಡ ಮರ್ದ್ ಇಜ್ಜಿ ಪನ್ಪುನವು ತುಳುವೆರ್ನ ಒಂಜಿಗಾದೆ. ಗಾದೆಲುಪುರ ಬೆಂದುದು ಸೊಂದುದು ಅನುಭವಡು ಪುಟ್ಟಿನೇರ್ದ ಅವರ ಗಾದೆ ಏಪಲಾ ಸುಳ್ಳಾವಂದು. ನರಮಾನ್ಯನ ನಾಗರಿಕತೆಗ್ ತಲಪಾಯ ಕೊರ್ನ್ಯವ್ವೇ ಅವು ಕೃಷಿ ಬದುಕು. ಬಂಜಿದ ಬಡವು ಅರೆಪರೆಗಾದ್ ದತ್ತದು ಬಿತ್ತದು ಬಿಳೆ ಬಿಳೆ ಪಾದ್ ಬದುಕು ಕಟ್ಟೊಂದಿತ್ತಿರು. ಕೃಷಿ ಮಾತೆರ್ನಲ ಪ್ರಧಾನ ವೃತ್ತಿಯಾದಿತ್ತಂಡು. ಈ ಕೃಷಿತ ಸುತ್ತ ಸಾಹಿತ್ಯ ಕಲೆ ಮುಡೇದಿ ಸಂಸ್ಕೃತಿದ ಪೊರ್ಲ ತಿರ್ಲ್ ಮೂಡದು ಬರೊಂದಿತ್ತಂಡು. ಅಂಚಾದ್ ತುಳುವೆರ್ನ ಸಂಸ್ಕೃತಿ ಪಂಡ ಅವು ಕೃಷಿ ಸಂಸ್ಕೃತಿ. ನಮ್ಮ ಹಿರಿಯಕುಲು ಕಂಡುನು ಎರುಬೋರಿದು ದತ್ತದು ಕಂಡುನು ಹದ ಮಲ್ತದು ಬಿತ್ತೊಂದಿತ್ತಿರು. ನೀಜಿದೆತ್ತದು ನಡೊಂದುಲಾ ಇತ್ತಿರು. ದಪ್ಪು ನಗ ಕಲಗು ಬತ್ತಿನ ಬಡು ಬೊಲ್ಲಗುಲ ಬರು ಬೊಲ್ಲಾವೋವೋ ಪಂಡದು ಉರಲು ಪನೊಂದಿತ್ತೇರು. ನೇಜಿ ದೆಪ್ಪು ನಗ ಪನ್ಪುನ ಸಂಧಿ ಕೇನುನ ಕೆಬಿಕ್ ಇರ್ಮೆನೆಯಾವೊಂದಿತ್ತಂಡು. ನೇಜಿ ನಡ್ನಗ ಪನ್ಪುನ ಪಾರ್ದನ ಮನಸ್ಸದ ಬೇನೆ ಬೇಲೆದ ಬಚ್ಚಲು ಮರಪಾವೊಂದಿತ್ತಂಡು. ಎಲ್ಯಾಲು ಎಲ್ಯ ಬಾಲೆ ತೆಲಿಕೇದ ಮೊನೆದಾಲು ಎಲ್ಯಾಲು ಎಲ್ಯ ಬಾಲೆಗು ಕೆಬಿಕ್ರಡ್ಡು ಬೆಂಡಲಾವೊಡು ಇಂಚ ಎದುರ್ದೊಟ್ಟು ಪೊಂಜವು ಪನೊಂದಿತ್ತೇರು. ಬಾಕಿದ ಪೊಂಜವು ನಕುಲು ಸ್ವರ ಕೊರೊಂದಿತ್ತೇರು. ಅಂಚನೆ ರಾವೋ ರಾವು ಕೊರೊಂದು ರಾವಾರೇನೆ ಕೇನು ಜಲ ಕೈಕ ಕಜೀದಿಲ ಕೊರಂಗು ದಿಯಾರೇನೆ ಕೇನು ಜಲ. ಪನ್ಪಿನ ಪಾರ್ದನ ಹಗುರ ಆಯಿನ ಮನಸ್ಸಿನ ಉಲ್ಲಾಸಡು ರಾವು ಲೇಕ ಮಲ್ತೊಂದಿತ್ತಂಡು. ಒಂದು ಪೂರ ಪಂಡಿ ಬಾಯಿಗ್ ಕೇಂಡಿ ಕೆಬಿಕ್ ಉಲ್ಲಾಸ ಕೊರೊಂದಿತ್ತಂಡು. ಬೇಲೆದ ಬೇಜರನ್ ಮರಪಾವೊಂದಿತ್ತಂಡು. ಬುಲೆಯಿನ ಕೇನು ಕೊಯ್ಪುನ ಪಡಿಕ ನೋಪುನ ಬಾರದ ರಾಶಿನು ತೂಪುನ ಬೈತ ಮೊಟ್ಟೆನು ಮೊಟ್ಟುನ ಬೇಲೆದ ಕಲೆ ತುಳುವೆರಿಗೆ ತೆರೆದಿತ್ತಂಡು. ಅರಿಬಾರ್ ಹಾಳಾವಂದಿನ ಲೆಕ್ಕ ಮುಡಿ ಕಟ್ಟದು ಕದಿಕೆ ಪಾರ್ದ ರಕ್ಷಣೆ ಮಲ್ಪನ ವಿದ್ಯೆಲ ಹಿರಿಯಕ್ಲೆಗೆ ತೆರೆದಿತ್ತಂಡು. ಸಾಂಪ್ರದಾಯಿಕವಾಯಿನ ಕೃಷಿತ ರೂಪನು ತೆರಿಂಡ ಐಟು ಒಂಜಿ ವಿಜ್ಞಾನ ಉಂಡೊಂದು ತೆರೆದು ಬರ್ಪುಂಡು. ಬಿತ್ತು ಬರಿಯರಿಗೆ ದೀಪುನ ಕ್ರಮ ಅರಿಬಾರನ ರಕ್ಷಣೆ ಮಲ್ಪುನ ರೀತಿ ಇಂಚ ಪೂರ ವಿಷಯಡುಲ ಕೃಷಿಟು ವಿಜ್ಞಾನ ಉಂಡು. ಕಂಡುಗುಪಾಡುನ ಕಿದೆಗೊಬ್ಬರ ಬೊಣ್ಯ ಬೆನ್ನಿದ ಬುಲೆಚ್ಚಿಲ್ಗು ಕಾರಣ ಆಪುಂಡು. ವರ್ಷದ ಬೆತೆಬೇತೆ ತಿಂಗೊಳ್ಡು ಬರ್ಪುನ ಆಚರಣೆಲು ಕೃಷಿಟ ಒಟ್ಟುಗೂ ಸಂಬಂಧ ಇಪ್ಪುನವಾದುಂಡು. ತಗ್ಗಿ ಕಂಡಗು ಮೂಜಿ ಬುಳೆ ಪನ್ಪಿ ಪಾತೆರದ ಲೆಕನೆ ತಾಳ್ಮೆಡು ರಿಷಿನ ಜ್ಞಾನೊಡು ಬುಳೆ ಬುಳೆ ಪಾದು ಬದುಕು ಕಟ್ಟಿಯೇರು. ನೇತ್ರಾವಧಿದ ಸುಡೆತು ಏತೋ ನೀರು ಪರತು ಪೋತುಂಡು. ಕಾಲ ಬದಲಾತಂಡು. ಬದುಕುದ ಶೈಲಿಡ್ಲ ಪೊಸತೀರು ಒಡೆತು ಬೈದಂಡು. ಬಂಜಿಗು ನುಪ್ಪು ಪಾಡ್ಯರೆ ಕುಂಟು ಈತೆ ಇನಿತ ಜೀವನಡು ಅಗತ್ಯ ಅತ್ತು.